ಆಕಾಶವಾಣಿ ಮಂಗಳೂರು, ಸಮಯ 6:50.30. ಇದೀಗ ಕಿಸಾನವಾಣಿ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯ ಕುರಿತಾಗಿ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನ. ಆ ಬಳಿಕ ಕೃಷಿ ಮಾಹಿತಿ ಮತ್ತು ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಧಾರಣೆಗಳು ಇವನ್ನೆಲ್ಲ ಕೇಳುವಿರಿ. ಕಿಸಾನ್ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸುವರ್ಣಾವಕಾಶ. ಭಾರತ ಸರ್ಕಾರದ ರಾಷ್ಟೀಯ ವೃತ್ತಿ ಪರಿಷತ್ತಿನ ಯೋಜನೆಗೆ ಒಳಪಟ್ಟ ಹೆಬ್ಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ 2025 ಸಾಲಿನ ಫಿಟ್ಟರ್ ಕೋರ್ಸಿನ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ತರಬೇತಿ ಅವಧಿ 2 ವರ್ಷ, 1 ವರ್ಷದ ಹೆಚ್ಚುವರಿ ಡಿಪ್ಲೊಮೊ ಕೋರ್ಸ್ ಲಭ್ಯವಿದ್ದು 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972007578. ಇದೀಗ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಈ ಕುರಿತಾಗಿ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರು. ಮುಖ್ಯವಾಗಿ ಭತ್ತದಲ್ಲಿ ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ ಬಗ್ಗೆ ಅವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಕೇದಾರನಾಥ್ ಅವರೇ. ನಮಸ್ಕಾರ ಸರ್. ಸಾಮಾನ್ಯವಾಗಿ ನಮ್ಮ ಇಡೀ ಭಾರತದಲ್ಲಿ ಇರುವಂತಹ ಪ್ರಮುಖ ಆಹಾರ ಬೆಳೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಭತ್ತ ಅಂತ ಹೇಳಿ ಹೇಳ್ಬೋದು. ಹೌದು ಸರ್. ನಮ್ಮ ಕರಾವಳಿ ಪ್ರದೇಶದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಭತ್ತದ ಕೃಷಿ ಸಮಗ್ರವಾಗಿ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಾಣಿಜ್ಯ ಬೆಳೆಗಳು ಇಲ್ಲಿ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ಇರುವುದರಿಂದ ಈ ಭತ್ತದ ಬೆಳೆ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಭತ್ತದ ಬೆಳೆಯ ಪ್ರಾಮುಖ್ಯತೆಯ ಬಗ್ಗೆ ತಮಗೆ ಹೇಳ್ಬೋದಾ ಸರ್? ಸಾಮಾನ್ಯವಾಗಿ ನಮ್ಮ ಭಾರತ ದೇಶದ ಇದು ಭತ್ತವನ್ನು ನಮ್ಮ ಭಾರತ ದೇಶದ ಪ್ರಮುಖ ಆಹಾರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ, ಕೆರೆ ಬಾವಿ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ವಾರ್ಷಿಕವಾಗಿ 1 ಅಥವಾ 2 ಅಥವಾ 3 ಬೆಳೆಗಳಾಗಿ ನಾವು ಬೆಳೀತಾ ಇದ್ದೇವೆ. ಇದನ್ನು 3 ಬೆಳೆಯಾಗಿ ಬೆಳೀತಾ ಇದ್ದೇವೆ. ಸಾಮಾನ್ಯವಾಗಿ ಈ ಭತ್ತದ ಬೆಳೆ ಅನ್ನುವಂಥದ್ದು ಎಲ್ಲ ಭಾಗದಲ್ಲೂ ಕೂಡ ಈ ಕರಾವಳಿಯಲ್ಲಿ ಬೆಳೆಯುವಂಥ ಬೆಳೆಯ? ಹೌದು ಸರ್, ಎಲ್ಲ ಭಾಗಗಳಲ್ಲಿ ಬೆಳೀತಾ ಇದ್ದೇವೆ ಈ ಭತ್ತವನ್ನು. ಈಗ ಇದರಲ್ಲಿ ಬರುವಂಥ ಸಮಸ್ಯೆಗಳು ಏನು ಭತ್ತ ಬೆಳೆಯುವಲ್ಲಿ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡಿದ್ದ ಶೇಕಡಕ್ಕಿಂತ ಹೆಚ್ಚಾಗಿ ಕೀಟನಾಶಕನ ಬಳಕೆ ಮಾಡುವುದು ಅಥವಾ ಕಡಿಮೆ ಕೀಟನಾಶಕಗಳನ್ನ ಬಳಕೆ ಮಾಡುವುದು, ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗೂ ಅವೈಜ್ಞಾನಿಕ ಪದ್ಧತಿಗಳಂತೆ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಈಗ ಕೊಟ್ಟಿಗೆ ಗೊಬ್ಬರಗಳನ್ನು, ಕಳಿತಿರೋದು ಗೊಬ್ಬರಗಳನ್ನು ನಾವು ಬೆಳೆಗೆ ಇದು ಹಾಕ್ತಾ ಇಲ್ಲ. ಸೊ ಇವುಗಳಿಂದ ಅನೇಕ ತೊಂದರೆಗಳಿದೆ. ಅವುಗಳು ಯಾವ್ಯಾವ ಅಂದರೆ, ಈ ನಾವು ಸಾಮಾನ್ಯವಾಗಿ ರಸಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಸಾಮಾನ್ಯವಾಗಿ ಆ ಬೆಳೆಗಳ ಬೆಳವಣಿಗೆ ಚೆನ್ನಾಗಿ ಆಗೋದಲ್ಲದೆ ತೊಂದರೆ ಆಗೋದಲ್ಲದೆ ಕೀಟ ಮತ್ತು ರೋಗಗಳ ಒಂದು ಬಾಧೆ ಕೂಡ ಹೆಚ್ಚಾಗುತ್ತೆ. ಹಾಗೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ನಾನು ಹೇಳಿದೆ, ಸೊ ಅವುಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ನಾವು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಆ ಕೀಟಗಳ ವೃದ್ಧಿ ಸಂಖ್ಯೆ ಏನಿದೆ ಅದು ವೃದ್ಧಿ ಆಗ್ತಾ ಇದೆ. ಹಾಗೆ ಕೆಲವೊಂದು ಕೀಟಗಳು ಏನು ಅಂದರೆ, ಪರ್ಟಿಕ್ಯುಲರ್ ಆಗಿ ಒಂದು ಕೀಟನಾಶಕಕ್ಕೆ ಒಂದು ರೋಗ ನಿರೋಧಕತೆಯನ್ನು ಹೊಂದಿಕೊಂಡು ಅವುಗಳ ಸಂಖ್ಯೆ ಉಲ್ಬಣವಾಗಿ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಾ ಇರುವಂಥದ್ದು ಇವು ಪ್ರಮುಖವಾದ ಸಮಸ್ಯೆಗಳು ಸರ್. ಈಗ ಕೀಟನಾಶಕಗಳನ್ನು ಬಳಸಿದರೆ ಅದು ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಪಡೀತದೆ ಅಂತ ಹೇಳಿದ್ರಿ. ಅದೇ ರೀತಿ ನಾವೀಗ ಇನ್ನೊಂದು ರೀಟೆಕ್ ತಗೊಳ್ಳೋಣ ತಗೊಳ್ಬೇಕು ಅಂತ ಇನ್ನೊಂದು ಸರ್. ಹಾಂ ಓಕೆ. ಮೊದಲಿಂದ ಅಂದರೆ ಇದು ಸಮಸ್ಯೆಗಳೇನಿದೆ ಸರ್ ಅಲ್ಲಿ? ಸರಿ, ಇದರ ಭತ್ತದ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಸಮಸ್ಯೆಗಳೇನು ಸರ್? ನಾವು ಸಾಮಾನ್ಯವಾಗಿ ಅವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವುಗಳು ಯಾವ್ಯಾವಂದರೆ, ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಸರ್. ಇವುಗಳಿಂದ ತೊಂದರೆಗಳೇನು ಅಂದರೆ, ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಕೀಟನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಈ ಕೀಟಗಳ ಸಂಖ್ಯೆ ಹಾಗೂ ರೋಗಗಳ ಸಂಖ್ಯೆ ಉಲ್ಬಣ ಆಗೋದು. ಹಾಗೆ ಆ ಪರ್ಟಿಕ್ಯುಲರ್ ಅಂದರೆ ಪ್ರತಿಯೊಂದು ಯಾವ ಕೀಟನಾಶಕವನ್ನು ಬಳಕೆ ಮಾಡ್ತಾ ಇದ್ದೀವಿ ಅವುಗಳಿಗೆ ನಮ್ಮ ಈ ರೋಗಾಣುಗಳು ಮತ್ತು ಹಾಗೂ ಕೀಟಗಳನ್ನು ಕೀಟಗಳಲ್ಲಿ ಒಂದು ಕೀಟ ನಿರೋಧಕ ಅಂದರೆ ಕೀಟನಾಶಕದ ನಿರೋಧಕತೆಯನ್ನು ಹೆಚ್ಚಾಗಿ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ಇಳುವರಿಯಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಈಗ ಕೀಟನಾಶಕಗಳನ್ನು ಬಳಸೋದು ಸರಿ, ಈಗ ನಾವು ಸಾಮಾನ್ಯವಾಗಿ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳಿ ಹೆಚ್ಚು ರಸಗೊಬ್ಬರ ಕೊಡ್ತೀವಿ, ಅದು ಕೂಡ ತೊಂದರೆಯ? ಹೌದು ಸರ್, ಅದು ಕೂಡ ತೊಂದರೆ ಆಗ್ತಾ ಇದೆ. ಸೊ ಬೆಳೆಗಳಲ್ಲಿ ನಮಗೆ ತೊಂದರೆ ಆಗೋದು ಹೇಗೆ ಅಂದರೆ, ಸೊ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳನ್ನು ಬೆಳೆಗಳು ಹೀರಿಕೊಳ್ಳುವ ಶಕ್ತಿಯನ್ನು ಕಡಿಮೆ ಆಗ್ತಾ ಇದೆ. ಸೊ ಒಂದು ಬೆಳೆ ಬೆಳಿಬೇಕಾದ್ರೆ ನಮಗೆ 16 ಪೋಷಕಾಂಶಗಳು ಸಾಮಾನ್ಯವಾಗಿ ಬೇಕು. ಈಗ ನಾವು ಸಾಮಾನ್ಯವಾಗಿ ಬಳಕೆ ಮಾಡುವಂಥದ್ದು ಏನಂದರೆ, ಈಗ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಬಳಸ್ತಾ ಇದ್ದಾವೆ. ಇವುಗಳಿಂದ ನಮ್ಮ ಮಣ್ಣಿನಲ್ಲಿರುವಂಥ ಲಘು ಪೋಷಕಾಂಶಗಳು ಹೀರಿಕೊಳ್ಳುವ ಶಕ್ತಿ ಬೆಳೆಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಸಮಗ್ರವಾಗಿ ಪೋಷಕಾಂಶಗಳನ್ನು ದೊರಕದೇ ಇದ್ದಾಗ ಬೆಳೆಯ ಒಂದು ಇಳುವರಿ ಮಟ್ಟ ಹಾಗೂ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತಾ ಇದೆ. ಈಗ ನೀವು ಹಲವಾರು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಮುಖ್ಯವಾಗಿ ಕೀಟಗಳ ಸಮಸ್ಯೆ ಕೂಡ ಒಂದು. ಹೌದು ಸರ್. ಭತ್ತದಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವುದೆಲ್ಲ? ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳಬೇಕಾದರೆ ಹಳದಿ ಕಾಂಡಕೋರಕ ಅಂತೇಳಿ ಒಂದು ಬರ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಎಲೆ ಮಡಿಚುವ ಅಂದರೆ ಗರೆ ಮಡಿಸುವ ಕೀಟದ ಬಾಧೆ ಕೂಡ ಇದೆ. ಸೊ ಕೊಳವೆ ಹುಳ ಅಂತೇಳಿ ಇದು ಸಾಮಾನ್ಯವಾಗಿ ನಮ್ಮ ಭತ್ತದ ಗದ್ದೆಯಲ್ಲಿ ಕೂಡ ಕಂಡು ಬರ್ತಾ ಇದೆ. ಹಾಗೆಯೇ ಈಗ ತೆನೆ ಬಿಟ್ಟ ನಂತರ ಒಂದು ಬೊಂಬುಚ್ಚಿ ಅಂತ ಕರಿತೀವಿ ನಾವು, ತೆನೆ ತಿಗಣೆ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೊಂಬುಚ್ಚಿ ಅಂತೇಳಿ ಕರಿತಾ ಇದ್ದಾವೆ. ಈ ಕೀಟಗಳು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಸರ್. ಈಗ ಹಳದಿ ಕಾಂಡಕೊರಕ ಕೀಟ ಅಂತ ಹೇಳಿದ್ರಿ. ಹೌದು ಸರ್. ಇದು ಇದನ್ನು ಇದರ ಲಕ್ಷಣಗಳು ಮತ್ತು ಇದನ್ನು ನಿರ್ವಹಣೆ ಮಾಡುವ ಕ್ರಮ ಹೇಗೆ? ಇದು ಹಳದಿ ಕಾಂಡಕೋರಕ ನಾವು ಯಾಕೆ ಅಂತೀವಿ ಅಂದರೆ, ಸಾಮಾನ್ಯವಾಗಿ ಇದರ ಪ್ರೌಢ ದುಂಬಿ ಏನಿದೆ ಅಲ್ವಾ, ಅದು ಹಳದಿ ಬಣ್ಣದಾಗಿದ್ದು ತನ್ನ ಮೊದಲ ಎರಡು ಮುಂದಿನ ರೆಕ್ಕೆಗಳ ಮೇಲೆ ಎರಡು ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತೆ. ಈ ಪ್ರೌಢ ದುಂಬಿ ಅಂದರೆ ಹೆಣ್ಣು ಪ್ರೌಢ ದುಂಬಿ ಏನು ಮಾಡುತ್ತೆ ಅಂದರೆ, ತನ್ನ ಮೊಟ್ಟೆಗಳನ್ನು ಭತ್ತದ ಗರಿಗಳೇನಿರುತ್ತೆ ಅದು ತುದಿ ಭಾಗದಲ್ಲಿ ಮೊಟ್ಟೆಗಳ ಸಮೂಹಗಳನ್ನು ಇಡುತ್ತೆ. ಸಾಮಾನ್ಯವಾಗಿ 200-300 ಮೊಟ್ಟೆಗಳನ್ನು ಒಟ್ಟಿಗೆ ಆಗಿ ಇಡುವಂಥದ್ದು ಇದರ ಒಂದು ಲಕ್ಷಣ ಇದೆ. ಅದು ಮೊಟ್ಟೆಗಳಿಂದ ಈ ಮರಿಗಳೇನಾದರೂ ಹೊರಗಡೆ ಬಂದ ನಂತರ ಏನು ಮಾಡುತ್ತೆ ಅಂದರೆ, ಅದು ಸಾಮಾನ್ಯವಾಗಿ ಸುಳಿ ಭಾಗವನ್ನು ಹೊಕ್ಕು ಸುರಿ ಭಾಗವನ್ನು ಕೊರೆದು ತಿನ್ನುವುದರಿಂದ, ಸೊ ನಮಗೆ ಸಸಿ ಮಡಿಯಲ್ಲಿ ಹಾಗೂ ಮತ್ತು ನಾಟಿ ಮಾಡಿದ ನಂತರ ಅಂದರೆ ಸಾಮಾನ್ಯವಾಗಿ ಒಂದು 40-50 ದಿನಗಳವರೆಗೆ ಆ ಸುಳಿ ಅಂದರೆ ತೆನೆ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಸುಳಿ ಒಣಗೋ ರೋಗ ಅಂತೇಳಿ ಕರಿತೀವಿ. ಅಂದರೆ ಸುಳಿ ಒಣಗುವುದು ಇದರ ಮುಖ್ಯ ಲಕ್ಷಣ. ಆ ತೆನೆ ಬಂದ ನಂತರ ಇದೇನಾದರೂ ಇದರ ಬಾಧೆ ಕಂಡು ಬಂದರೆ ಆ ಬಾಧಿತ ಸುಳಿಗಳೆಲ್ಲ ಏನಾಗುತ್ತೆ ಅಂದರೆ ಬಿಳಿ ಬಣ್ಣದಾಗುತ್ತೆ. ಅದಕ್ಕೆ ಬಿಳಿ ತೆನೆ ಲಕ್ಷಣ ಅಂತೇಳಿ ನಾವು ಕರಿತೀವಿ. ಸೊ ಇದರಿಂದ ಪ್ರಮುಖವಾಗಿ ಎರಡು ಅಂದರೆ ಸುಳಿ ಸಾಯುವುದು ಮತ್ತು ಬಿಳಿ ತೆನೆ ಆಗುವಂಥದ್ದು ಪ್ರಮುಖ ಲಕ್ಷಣ ಸರ್ ಇದರಿಂದ ಈ ಕೀಟದಿಂದ. ಇದನ್ನು ಕಂಡು ಬಂದರೆ ಏನು ಮಾಡಬೇಕು ನಾವು? ಸಾಮಾನ್ಯವಾಗಿ ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೋಬೇಕು. ಆ ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳಂದರೆ ಸಾಮಾನ್ಯವಾಗಿ ನಾವು ಬೇಸಾಯ ಕ್ರಮಗಳು, ಅಂದರೆ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಮಾಗಿ ಉಳುಮೆ ಮಾಡ್ತಾ ಇದ್ವಿ. ನಾನು ಆವಾಗಲೇ ಹೇಳಿದ ಓಕೆ ಸರಿ. ಈಗ ಇನ್ನೊಂದು ನೀವು ಹೇಳಿದ್ರಿ ಕೊಳವೆ ಹುಳುವಿನ ಬಾಧೆ ಅಂಥೇಳಿ. ಕೊಳವೆ ಹುಳು ಅಂದರೆ ಯಾವ ಥರ ಕಂಡು ಬರ್ತದೆ, ಇದರ ಬಾಧೆ ಯಾವ ಥರ? ಓಕೆ ಸರ್, ಇದು ಕೊಳವೆ ಹುಳು ಅಂದರೆ ಏನು ಮಾಡುತ್ತಂದರೆ ಇದು ಈ ಈ ಸಾಮಾನ್ಯವಾಗಿ ಪ್ರೌಢ ದುಂಬಿ ಒಂದು ಕಂದು ಬಣ್ಣದ ಹೊಂದಿ ಇದು ಬಿಳಿ ಬಣ್ಣ ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ. ಸೊ ಇದೇನು ಮಾಡುತ್ತಂದರೆ ಇದು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಟ್ಟಾಗ ಆ ಮೊಟ್ಟೆಗಳಿಂದ ಚಿಕ್ಕ ಮರಿಗಳು ಹೊರಗಡೆ ಬಂದರೆ ಆ ಮರಿಗಳು ಏನು ಮಾಡುತ್ತೋ ಅಂದರೆ ಆ ಎಲೆಯ ತುದಿ ಭಾಗವನ್ನು ಕಟ್ ಮಾಡಿಕೊಂಡು ಕೊಳೆಗಳನ್ನು ನಿರ್ಮಿಸಿ ಒಂದು ಅದರಲ್ಲಿರುವಂಥ ಕೊಳವೆಗಳೇ ಒಳಗಡೆ ಇದ್ದುಕೊಂಡು ಸೊ ಪತ್ರ ಹರಿತವನ್ನು ತಿಂತಾ ಇರುತ್ತೆ ಸರ್. ಇದು ಸಾಮಾನ್ಯವಾಗಿ ಕೀಟದ ಬಂದ ತಕ್ಷಣ ನಮಗೆಲ್ಲ ತುದಿ ಭಾಗ ಎಲ್ಲ ಕತ್ತರಿಸಿದಾಗೆ ಕಂಡು ಬರುತ್ತೆ ತೋಟದಲ್ಲಿ. ಇದು ಯಾವಾಗ ಕಂಡು ಬರುತ್ತೆ ಸುಮಾರು ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಕಂಡು ಬರುತ್ತೆ? ಸಾಮಾನ್ಯವಾಗಿ ಇದು ಸೆಪ್ಟೆಂಬರ್ ನಂತರ ನಮಗೆ ಈ ಬೆಳೆಗಳಲ್ಲಿ ಕಂಡು ಬರುತ್ತೆ. ಅಂದರೆ ಒಂದು ನಾಟಿ ಮಾಡಿದ 20-25 ದಿನಗಳ ನಂತರ ಈ ಕೀಟದ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೊಂದು ಹುಳುವಿನ ಬಗ್ಗೆ ಹೇಳಿದ್ರಿ, ಗರಿ ಸುರುಳಿ ಹುಳು ಅಂತ ಹೇಳಿ, ಇದರ ಲಕ್ಷಣ ಮತ್ತು ಅದರ ಬಾಧೆ ಯಾವ ಥರ ಕಂಡು ಬರ್ತದೆ? ಸೊ ಈದ ಒಂದು ಗರಿ ಮಡಿಸುವ ಹುಳುದು ಪ್ರೌಢ ದುಂಬಿ ಆಗಿರುತ್ತೆ ಅಂದರೆ ಒಂದು ಕಂದು ಬಣ್ಣದ ಇರುತ್ತೆ, ಅದರ ಮುಂಭಾಗದ ರೆಕ್ಕೆಗಳ ಮೇಲೆ ನಮಗೆ ಒಂದು ಲೈನಾಗಿ ಕಂದು ಬಣ್ಣದ ಮಾರ್ಕಿಂಗ್ಸನ್ನು ಕೂಡ ನಾವು ಕಾಣಬಹುದು. ಈ ಪ್ರೌಢ ದುಂಬಿ ಎಲೆಗಳ ಮೇಲ್ಗಡೆ ಅಂದರೆ ಸಾಮಾನ್ಯವಾಗಿ ಒಂದು ಮೊಟ್ಟೆಗಳನ್ನ ಇಡುತ್ತೆ, ನಮಗೆ 150 ಮೊಟ್ಟೆಗಳ ತನಕನೂ ಇಡುತ್ತೆ. ಈ ಮೊಟ್ಟೆಗಳಿಂದ ಏನು ಮರಿ ಹುಳು ಹೊರಗಡೆ ಬರುತ್ತೆ ನೋಡಿ, ಅದು ಸಾಮಾನ್ಯವಾಗಿ 3-4 ಗರಿಗಳನ್ನು ಒಟ್ಟುಗೂಡಿಸಿ ಅದನ್ನು ಮಡಿಚಿಕೊಂಡು ಅದರ ಒಳಗಡೆ ಇರುವಂಥ ಪತ್ರ ಹರಿತನ ತಿನ್ನುವಂಥ ಇದರ ಲಕ್ಷಣ ಸರ್. ಈಗ ಇದರ ಜೊತೆ ಕಂದು ಜಿಗಿ ಹುಳು ಅಂತ ಹೇಳಿದ್ರಿ, ಈ ಕಂದು ಜಿಗಿ ಹುಳುವಿನ ಬಾಧೆ ಯಾವ ಥರ ಕಂಡು ಬರ್ತದೆ? ಸಾಮಾನ್ಯವಾಗಿ ಈಗ ಇದು ಒಂದು ರಸ ಹೀರುವ ಕೀಟ ಕಂದು ಜಿಗಿ ಹುಳ. ಇದು ಸಾಮಾನ್ಯವಾಗಿ ನಮ್ಮ ಪೈರು ಏನಿರುತ್ತೆ ಕಾಂಡ ಏನಿರುತ್ತೆ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಸಾಮಾನ್ಯವಾಗಿ ಕಾಂಡದ ಅಂದರೆ ನಮ್ಮ ಭೂಮಿಯ ಅಂದರೆ ನೀರೇನು ನಾವು ನಿಲ್ಲಿಸಿರ್ತೀವಲ್ಲ ಅದರದಕ್ಕಿಂತ ಸ್ವಲ್ಪ ಮೇಲುಗಡೆ. ಸೊ ಇದು ಈ ಕೀಟ ಕಾಂಡದಲ್ಲಿರುವ ರಸವನ್ನು ಹೀರುತ್ತೆ. ಸಾಮಾನ್ಯವಾಗಿ ಇದು ರಸ ಹೀರೋದ್ರಿಂದ ಏನಾಗುತ್ತೆ, ಗಿಡದ ಬೆಳವಣಿಗೆ ಕಡಿಮೆ ಆಗೋದಲ್ಲದೆ ಆ ಗಿಡ ಒಂದು ಸತ್ತಂತೆ ಕಾಣುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಭತ್ತದ ಗದ್ದೆಗಳಲ್ಲಿ ನೋಡಿದರೆ ವೃತ್ತಾಕಾರದಲ್ಲಿ ಈ ಕೀಟದ ಲಕ್ಷಣಗಳನ್ನು ನಾವು ಕಾಣಬಹುದು. ಈಗ ಇದರ ಜೊತೆ ಹಸಿರು ಜಿಗಿ ಹುಳ ಕೂಡ ನೀವು ಹೇಳಿದ್ರಿ, ಅದು ಯಾವುದು? ಈಗ ಅದು ಕೂಡ ನಮಗೆ ಹಸಿರು ಅಂದರೆ ಈಗ ಸಾಮಾನ್ಯವಾಗಿ ಕಂದು ಜಿಗಿ ಹುಳ ಮತ್ತು ಹಸಿರು ಜಿಗಿ ಹುಳ ಏನಿದೆ ಇವು ರಸ ಹೀರುವ ಕೀಟಗಳು ಸರ್. ಸಾಮಾನ್ಯವಾಗಿ ಇದು ಕಂದು ಜಿಗಿ ಹುಳ ಕಂದು ಬಣ್ಣದಲ್ಲಿರುತ್ತೆ, ಹಾಗೆ ಇದು ಹಸಿರು ಜಿಗಿ ಹುಳ ಏನಿದೆ ಅಲ್ವಾ ಇದು ಹಸಿರು ಬಣ್ಣದಿದ್ದುಕೊಂಡು ಅದು ಕೂಡ ನಮ್ಮ ಬೆಳೆಗಳ ಒಂದು ಕಾಂಡದಲ್ಲಿ ಮತ್ತು ಎಲೆಗಳಿಂದ ರಸವನ್ನು ಹೀರುತ್ತೆ. ಈ ರಸಗಳನ್ನ ಹೀರುವುದರಿಂದ ಏನಾಗುತ್ತೆ ಅಂದರೆ ಆ ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತವಾಗುತ್ತೆ. ಅದಲ್ಲದೆ ಈ ಎರಡು ಕೀಟಗಳು ಏನು ಅಂದರೆ ಸಾಮಾನ್ಯವಾಗಿ ಒಂದು ವೈರಸ್ ನಂಜಾಣು ರೋಗಗಳನ್ನು ಪಸರಿಸಲು ಒಂದು ಕಾರಣವಾಗ್ತಾ ಇದ್ದಾವೆ ಸರ್. ನಂತರ ಈ ಊರಿನಲ್ಲಿ ಹೇಳುವಂತಹ ಬಂಬುಚ್ಚಿ ಹುಳು, ಹೌದು ಸರ್, ಅಥವಾ ತೆನೆ ತಿಗಣೆ ಇದನ್ನು ಹೇಗೆ ನಾವು ಕಾಣಬಹುದು? ಸಾಮಾನ್ಯವಾಗಿ ಬಂಬುಚ್ಚಿ ತಿಗಣೆ ನಮಗೆ ಹೇಗೆ ಅಂದರೆ ಈಗ ತೆನೆ ಬರುವ ಸಮಯದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಇದರ ಮರಿ ಹುಳುಗಳು ಮತ್ತು ಪ್ರೌಢಾವಸ್ಥೆಯ ದುಂಬಿಗಳು ಏನು ಮಾಡುತ್ತೆ ಅಂದರೆ ಆ ತೆನೆಯಲ್ಲಿ ಅಂದರೆ ಹಾಲು ತುಂಬುವ ಸಮಯದಲ್ಲಿ ಅದು ರಸವನ್ನು ಹೀರುತ್ತೆ ತೆನೆಗಿನ ಕಾಳುಗಳಿಂದ. ಆ ಕಾಳುಗಳಿಂದ ರಸವನ್ನು ಹೀರಿದ್ರಿಂದ ಏನಾಗುತ್ತೆ, ಕಾಳುಗಳೆಲ್ಲ ಜೊಳ್ಳಾಗುವಂಥ ಒಂದು ಲಕ್ಷಣ ಇದರಿಂದ ಇದು ಬರ್ತಾ ಇದೆ ಸರ್. ಇದು ಮುಖ್ಯವಾಗಿ ನೀವು ಹುಳುಗಳ ಬಗ್ಗೆ ಹೇಳಿದ್ರಿ, ಕೀಟಗಳ ಬಗ್ಗೆ. ಈಗ ಬರುವಂತಹ ರೋಗಗಳು ಯಾವುದಿಲ್ಲ? ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳಬೇಕಾದ್ರೆ ಒಂದು ಬೆಂಕಿ ರೋಗ ಅಂತೇಳಿ ಬರುತ್ತೆ, ಹಾಗೆಯೇ ಇನ್ನೊಂದು ಅಂದರೆ ಕಂದು ಎಲೆ ಚುಕ್ಕೆ ರೋಗ ಅಂತ ಇದೆ ಸರ್. ಹಾಗೆ ದುಂಡಾನು ಅಂಗಮಾರಿ ರೋಗಗಳು ಇವು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಭತ್ತದಲ್ಲಿ ಕಂಡು ಬರುವಂಥ ರೋಗಗಳು. ಈಗ ಬೆಂಕಿ ರೋಗ ಮತ್ತು ಕಂದು ಎಲೆ ಚುಕ್ಕೆ ರೋಗಗಳು ಶಿಲೀಂಧ್ರದಿಂದ ಬರುವಂಥ ರೋಗಗಳು. ಸಾಮಾನ್ಯವಾಗಿ ಇವೆರಡುಗಳನ್ನು ನಾವು ಹೇಗೆ ಕಂಡುಹಿಡಿಬಹುದು ಅಂದರೆ ಈ ಬೆಂಕಿ ರೋಗ ಬಂದಾಗ ಎಲೆಗಳ ಮೇಲುಗಡೆ ಏನಾಗಿದೆ ಅಂದರೆ ಒಂದು ವಜ್ರಾಕಾರದ ಮಚ್ಚೆಗಳು ನಾವು ಕಾಣಬಹುದು. ಇವು ಇನಿಷಿಯಲ್ ಆಗಿ ಒಂದು ಅಥವಾ ಎರಡು ಇರುತ್ತೆ. ಸಾಮಾನ್ಯವಾಗಿ ರೋಗದ ತೀವ್ರತೆ ಹೆಚ್ಚಾದಂತೆ ಮಚ್ಚೆಗಳೆಲ್ಲ ಒಂದಕ್ಕೊಂದು ಕೂಡಿಕೊಂಡು ಎಲೆಗಳೆಲ್ಲ ಸುಟ್ಟಂತೆ ಕಾಣುತ್ತದೆ. ಈ ರೋಗ ನಮಗೆ ಎಲೆಗಳ ಮೇಲೆ ಅಲ್ಲದೆ ಆ ಗೆಣ್ಣುಗಳು ಏನಿರುತ್ತೆ ಕಾಂಡದ ಗೆಣ್ಣುಗಳ ಮೇಲೆಯೂ ಕೂಡ ಈ ರೋಗದ ಲಕ್ಷಣ ಕಾಣುತ್ತೆ. ಹಾಗೆ ಆ ತೆನೆ ಬಿಟ್ಟ ನಂತರ ಆ ತೆನೆಗಳ ಕೆಳಗಡೆ ತೆನೆ ಭಾಗದ ಕೆಳಗಡೆ ಕೂಡ ಈ ರೋಗ ಬಂದರೆ ಏನಾಗುತ್ತೆ ಅಂದರೆ ಆ ತೆನೆಗಳು ಮುರಿದು ಆ ಗಾಳಿಗೆ ಮುರಿದು ಬೀಳುವ ಒಂದು ಲಕ್ಷಣ ನಾವು ತೋಟದಲ್ಲಿ ಕಾಣಬಹುದು ಸರ್. ಹಾಗೆ ನಾನು ಇನ್ನೊಂದು ಹೇಳಿದೆ ಅಂದರೆ ಕಂದು ಎಲೆ ಚುಕ್ಕೆ ರೋಗ. ಈ ಕಂದು ಎಲೆ ಚುಕ್ಕೆ ರೋಗ ಅಂದರೆ ಕಂದು ಬಣ್ಣದಾಗಿದ್ದು ನಮ್ಮ ಕಣ್ಣಿನ ಆಕಾರದಲ್ಲಿ ಇರುತ್ತೆ ಸರ್. ಸೊ ಇದು ಕೂಡ ಏನಂದರೆ ಬೇರುಗಳನ್ನು ಹೊರತುಪಡಿಸು ನಮ್ಮ ಭತ್ತದ ಎಲ್ಲ ಭಾಗಗಳಿಗೆ ಒಂದು ರೋಗ ತರುವ ಅಂದರೆ ಬಾಧಿಸುವ ಒಂದು ರೋಗ ಸರ್. ಇದು ಇದಲ್ಲದೆ ದುಂಡಾಣು ಅಂಗಮಾರಿ ಇದು ಹೇಗೆ ಇದೆ? ದುಂಡಾಣು ಅಂಗಮಾರಿ ರೋಗ ಅಂದರೆ ಇದೊಂದು ದುಂಡಾಣುವಿನಿಂದ ಬರುವಂಥದ್ದು ಸರ್. ಇದು ಸಾಮಾನ್ಯವಾಗಿ ಗುರಿ ನಮ್ಮ ಗರಿಗಳು ಏನಿರುತ್ತೆ ತುದಿ ಭಾಗದಿಂದ ಒಂದು ರೋಗಾಣು ಪ್ರಾರಂಭವಾಗಿ ಕ್ರಮೇಣ ಅದು ಎಲ್ಲ ಗರಿಗಳು ಸತ್ತೋಗುವಂಥದ್ದು ಸರ್. ಈಗ ಈ ಥರದ ಹಲವಾರು ಕೀಟ ಮತ್ತು ರೋಗಗಳು ಭತ್ತದ ಕೃಷಿಗೆ ಬಾಧೆಯನ್ನು ಕೊಡ್ತವೆ, ಇವುಗಳನ್ನು ನಿರ್ವಹಣೆ ಮಾಡುವುದು ಹೇಗೆ? ಸಾಮಾನ್ಯವಾಗಿ ನಾನು ಹೇಳಿದೆ ಸರ್, ಈಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಈಗ ರೋಗ ಮತ್ತು ಕೀಟಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಈಗ ಸಾಮಾನ್ಯವಾಗಿ ರೈತರು ಯಾವ ಪದ್ಧತಿಗಳನ್ನು ಬಳಕೆ ಮಾಡ್ತಾರೆ ಅಂದರೆ ಓನ್ಲಿ ರಾಸಾಯನಿಕ ಪದ್ಧತಿಗಳನ್ನು ಅಂದರೆ ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ನಮಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಕೆ ಮಾಡೋದರಿಂದ ನಾವು ಸಿಂಪರಣೆ ಮಾಡಿದಂಥ ದ್ರಾವಣಗಳು ನಮ್ಮ ಬೆಳೆಗಳ ಒಳಗಡೆ ಉಳಿಕೆಯಾಗುವಂಥದ್ದು ಇರುತ್ತೆ. ಸೊ ಅದಕ್ಕಾಗಿ ನಮಗೆ ಒಂದು ಅದನ್ನು ಯಾರು ಆಹಾರವಾಗಿ ಸೇವನೆ ಮಾಡ್ತಾರೋ ಅದು ನಮ್ಮ ಆರೋಗ್ಯದ ಮೇಲೆ ಕೂಡ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಥವಾ ರೋಗ ನಿರ್ವಹಣಾ ಪದ್ಧತಿಗಳನ್ನು ಬಳಕೆ ಮಾಡ್ಕೋಬೇಕು. ಸೊ ಅವುಗಳಲ್ಲಿ ನಾವು ಯಾವುದು ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ ರೋಗಕ್ಕೂ ಕೂಡ ನಾನು ಈಗ ಹೇಳ್ತೀನಿ, ಅವುಗಳಲ್ಲಿ ಪ್ರಮುಖವಾಗಿ ಬೇಸಾಯ ಪದ್ಧತಿಗಳು ನಾವು ಮಾಡಬೇಕು. ಅಂದರೆ ಬೇಸಾಯ ಪದ್ಧತಿಗಳಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೋದು ಅಂದರೆ ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದಿಂದಲೂ ನಾವು ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಅಂತೇಳಿ ಮಾಡ್ತಾ ಇದ್ದೀವಿ. ಮೊದಲ ಮಳೆ ಬಂದ ನಂತರ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡುವುದು. ಸೊ ಈ ಪದ್ಧತಿ ಬಳಕೆ ಮಾಡೋದರಿಂದ ಏನಾಗುತ್ತಂದರೆ ನಮ್ಮ ಮಣ್ಣಿನಲ್ಲಿರುವಂಥ ಆ ಕೀಟಗಳ ಮತ್ತು ರೋಗ ಆ ಕೀಟಗಳ ಕೋಶಾವಸ್ಥೆಯನ್ನು ಮತ್ತು ಅದು ಏನಾದರೂ ಮೊಟ್ಟೆಗಳನ್ನು ಇಟ್ಟಿದ್ದರೆ ಅದು ಸೂರ್ಯನ ಪ್ರಕರಣಗಳು ಇದು ಸೂರ್ಯನ ಕಿರಣಗಳಿಗೆ ನಾವು ಒಡ್ಡಿದಂತಾಗಿ ಅವುಗಳು ನಿಷ್ಕ್ರಿಯಗೊಳ್ತಾವೆ. ಹಾಗೆಯೇ ರೋಗಾಣುವಿನ ರೋಗ ಕಣಗಳು ಏನಾದರೂ ಆ ಭೂಮಿಯಲ್ಲಿ ಇದ್ದರೆ ಅವುಗಳು ಕೂಡ ನಿಷ್ಕ್ರಿಯಗೊಂಡು ಅವುಗಳ ಒಂದು ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಸೊ ಇದು ಒಂದು ಮಾಗಿ ಉಳುಮೆ ಮಾಡುವ ಒಂದು ಮಹತ್ವ ಸರ್. ಅದರ ಜೊತೆಗೆ ಇನ್ನೂ ಕೆಲವೊಂದಿದೆ ಬೇಸಾಯ ಪದ್ಧತಿಗಳು. ಇದರಿಂದ ನಾವು ಸಾಮಾನ್ಯವಾಗಿ ಭತ್ತದಲ್ಲಿ ಅಂದರೆ ಈಗ ಹಳದಿ ಕಾಂಡ ಕೋರಕದ ಒಂದು ಕೋಶಾವಸ್ಥೆ ಏನಿರುತ್ತೆ ಅಂದರೆ ನಮ್ಮ ಪೈರಿನಲ್ಲಿ ಹೋಗಿ ಉಳ್ಕೊಳ್ಳುತ್ತೆ. ಇದು ನಾವು ಮಾಗಿ ಉಳುಮೆ ಮಾಡೋದ್ರಿಂದನೂ ಏನಾಗುತ್ತೆ ಅಂದರೆ ಅದರಲ್ಲಿರುವ ಕೋಶಾವಸ್ಥೆಯನ್ನು ನಾವು ನಾಶಪಡಿಸಿ ಮುಂದಿನ ಸೀಸನ್ನಲ್ಲಿ ಏನು ನಾವು ಬಿತ್ತಿದಾಗ ಅದರ ಸಂಖ್ಯೆ ಕೂಡ ನಾವು ಕಡಿಮೆ ಮಾಡಬಹುದು. ಸೊ ಅದರ ಜೊತೆಗೆ ನಾವು ಈಗ ನಾನು ಹೇಳಿದೆ ಆಲ್ರೆಡಿ ಒಂದು ಕಳೆತಿರುವಂಥ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಒಂದು ಎಕರೆ ಪ್ರದೇಶಕ್ಕೆ ನಾವು ಶಿಫಾರಸಿದಂತೆ 2-4 ಟನ್ ನಾವು ಹಟ್ಟಿ ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕು. ಯಾಕಂದರೆ ಇದು ಹಟ್ಟಿ ಗೊಬ್ಬರ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಕಣರಚನೆಗಳು ಜಾಸ್ತಿ ಆಗುತ್ತೆ, ಹಾಗೆ ಭೂಮಿಯಲ್ಲಿ ಒಂದು ಸಾರಜನಕದ ಅಂಶ ಅಂದರೆ ಈಗ ನಾವು ಸಾವಯವದ ಅಂಶ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ಬೆಳೆಗಳನ್ನು ಬೆಳೆದಾಗ ಒಂದು ಒಳ್ಳೆಯ ಬೆಳೆಯ ಬೆಳವಣಿಗೆ ಆಗಿ ಒಂದು ಇಳುವರಿಯನ್ನು ನಾವು ಕೂಡ ಪಡೀಬಹುದು. ಈಗ ಗೊಬ್ಬರಗಳಲ್ಲಿ ಹೇಳಿದರೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರವನ್ನು ಮತ್ತು ಈ ಹಟ್ಟಿ ಗೊಬ್ಬರ ಇದನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತದೆ. ಆಮೇಲೆ ಬೆಳೆ ಪದ್ಧತಿಯನ್ನು ಯಾವ ರೀತಿಯಲ್ಲಿ ನಾವು ಮಾಡಿದರೆ ಇದನ್ನು ನಿರ್ವಹಿಸಬಹುದು? ಈಗ ಸಾಮಾನ್ಯವಾಗಿ ಭತ್ತದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಂತರ ಬೆಳೆಯಿಂದ ಬೆಳೆಗೆ ಅಂತರ ಅಂದರೆ ಸಾಲಿನಿಂದ ಸಾಲಿನ ಅಂತರವನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೋದಿಲ್ಲ. ಸೊ ಸಾಮಾನ್ಯವಾಗಿ ಭತ್ತದ ಬೆಳೆಯನ್ನು ಬೆಳಿಬೇಕಾದರೆ ನಾವು ಸಾಲಿನಿಂದ ಸಾಲಿಗೆ ಒಂದು 20 ಸೆಂಟಿಮೀಟರ್ ಅಂತರವನ್ನು ಕಾಯ್ದುಕೊಳ್ಬೇಕು, ಹಾಗೂ ಸಸಿಗಳಿಂದ ಸಸಿಗೆ ಒಂದು 12 ಸೆಂಟಿಮೀಟರ್ ಮಿನಿಮಮ್ ಅಷ್ಟೊಂದು ನಾವು ಒಂದು ಅಂತರವನ್ನು ಕಾಯ್ದುಕೊಂಡಾಗ ಏನಾಗುತ್ತೆ ಬೆಳೆಯಲ್ಲಿ ಅಂದರೆ ಗದ್ದೆಯಲ್ಲಿ ಸರಾಗವಾಗಿ ಗಾಳಿಯಾಗುತ್ತೆ, ಹಾಗೂ ಸೂರ್ಯನ ಕಿರಣಗಳೆಲ್ಲ ಭೂಮಿಗೆ ಬೀಳೋದ್ರಿಂದ ನಮ್ಮ ರಸ ಹೀರುವ ಕೀಟಗಳ ಸಂಖ್ಯೆ ಏನಾಗುತ್ತೆ ಅದು ವೃದ್ಧಿ ಆಗೋದನ್ನು ನಾವು ಕಡಿಮೆ ಮಾಡಬಹುದು ಸರ್. ಆಮೇಲೆ ನೀರಿನ ನಿರ್ವಹಣೆ ಇದರಲ್ಲಿ ಎಷ್ಟು ಮುಖ್ಯ? ಹೌದು, ಈಗ ಸಾಮಾನ್ಯವಾಗಿ ನೀರು ಅಂದರೆ ಈಗ ನಾನು ಕೊಳವೆ ಹುಳು ಅಂತ ಹೇಳಿದೆ ಸರ್. ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ನೀರನ್ನು ಹಾಗೆ ಬಿಟ್ಟಿರ್ತೀವಿ. ನಿಲ್ಲಿಸೋದು ಹೇಗಂದರೆ ಒಂದು 2 ಇಂಚು ಅಥವಾ 3 ಇಂಚು ನೀರು ಮಾತ್ರ ನಾವು ನಿಲ್ಲಿಸ್ತಾ ಇರಬೇಕು. 1 ಅಥವಾ 2 ತಿಂಗಳ ನಂತರ ಒಂದು 2 ನೀರನ್ನು ಬಸಿದು ಮತ್ತೆ ಬಿಡಬೇಕು ಸರ್. ಅಂದರೆ 1-3 ದಿನ ನಾವು ನೀರನ್ನು ಬಸಿದು ಬಿಟ್ಟಾಗ ಏನಾಗುತ್ತೆ ಅಂದರೆ, ಈಗ ನಾನು ನಮಗೆ ಕಂದು ಜಿಗ್ಗಿ ಹುಳ ಅಂತ ಹೇಳಿದೆ, ಅದು ಸಾಮಾನ್ಯವಾಗಿ ನೀರನ್ನು ನಾವು ಬಸಿದ್ರಿಂದ ಏನಾಗುತ್ತೆ, ಆ ಕಂದು ಜಿಗಿ ಹುಳುವಿನ ಸಂಖ್ಯೆ ಹಾಗೂ ಕೊಳವೆ ಹುಳುವಿನ ಮರಿ ಹುಳುಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಸರ್. ಈಗ ಕೆಲವು ರೋಗಗಳು ಮತ್ತು ಕೀಟಗಳು ನಮ್ಮ ಬೀಜದಿಂದಲೇ ಬರುವಂಥದ್ದು, ಹೌದು ಸರ್, ಅವುಗಳನ್ನು ಮೊದಲೇ ನಿರ್ವಹಣೆ ಮಾಡ್ಬೋದಾ ಹೇಗೆ? ಹೌದು ಸರ್, ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಈಗ ಬೀಜೋಪಚಾರ ಅಂತೇಳಿ ಮಾಡ್ತೀವಿ ಸರ್. ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆ ಬೆಳಿಬೇಕಾದರೂ ಕೂಡ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಬೆಳೆದಾಗ ನಮಗೆ ಒಳ್ಳೆಯ ಉಳುವರಿ ಅಥವಾ ಫಸಲನ್ನು ನಾವು ಪಡೆಯಬಹುದು ಸರ್. ಸಾಮಾನ್ಯವಾಗಿ ಒಳ್ಳೆಯ ಬೀಜಗಳು ಉತ್ತಮ ಗುಣಮಟ್ಟದ ಬೀಜಗಳಂದೇ ಯಾಕಂದರೆ ನಮಗೆ ಆ ಭತ್ತದ ಬೀಜಗಳಲ್ಲಿ ಯಾವುದೇ ಥರದ ಕಳೆಗಳ ಬೀಜಗಳು ಇರಕೂಡದು ಅಥವಾ ಕಸ ಕಡ್ಡಿಗಳು ಕೂಡ ಇರಬಾರದು. ಹಾಗೆ ಆ ಬೀಜದಲ್ಲಿ ಒಂದು ಶಿಫಾರಸು ಅಂದರೆ ನಮಗೆ ಒಂದು ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದು ಕೂಡ ನಾವು ಮೇಂಟೈನ್ ಮಾಡ್ತಾ ಇರಬೇಕು. ಜೊತೆಗೆ ನಮಗೆ ಈಗ ಒಂದು ರೋಗಗಳು ಏನಾದರೂ ಆ ಭತ್ತದಲ್ಲಿ ಆ ರೋಗಗಳು ಏನಾದರೂ ಇದ್ದರೆ ಅಂಥ ಬೀಜಗಳನ್ನು ನಾವು ಬಿತ್ತನೆಗೆ ಬಳಕೆ ಮಾಡಬಾರ್ದು. ನಾವು ಇನ್ನೊಂದು ಏನಂದರೆ ನಮಗೆ ಬೀಜೋಪಚಾರ ಮೂಲಕನೂ ಕೂಡ ಕೆಲವೊಂದು ಕೀಟ ಮತ್ತು ರೋಗಾಣುಗಳು ಏನಾದರೂ ಇದ್ದರೆ ಅವುಗಳನ್ನು ಅಂದರೆ ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಸಾಮಾನ್ಯವಾಗಿ ಬೀಜೋಪಚಾರ ಅಂದರೆ ನಮಗೆ ಟ್ರೈಕೋಡರ್ಮ ಮತ್ತು ಸುಡೋಮೋನಸ್ ಅಂತ ಒಂದು ಸೂಕ್ಷ್ಮಾಣು ಜೀವಿಗಳು ಇದ್ದಾವೆ. ಸೊ ಇವುಗಳನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತಿದಾಗ ಏನಾಗುತ್ತೆ, ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ಇದಕ್ಕೆ ನಮ್ಮ ಭತ್ತದ ಬೆಳೆಗೆ ಬರದಂತೆ ತಡೆಗಟ್ಟುತ್ತೆ. ಇದು ನೀವು ಕೃಷಿ ಪದ್ಧತಿಯ ಬಗ್ಗೆ ಹೇಳಿದ್ರಿ. ಹೌದು ಸರ್. ಈಗ ಯಾಂತ್ರಿಕವಾಗಿ ಇದನ್ನು ನಿರ್ವಹಣೆ ಮಾಡುವುದು ಹೇಗೆ? ಹೌದು, ಸಾಮಾನ್ಯವಾಗಿ ನಾವು ಏನು ಈಗ ನಾನು ಮೊದಲನೇದಾಗಿ ಹೇಳಿದೆ ಸರ್, ಈಗ ಹಳದಿ ಕಾಂಡ ಕೋರಕ ಏನಿದೆ ಅದು ಮೊಟ್ಟೆಗಳು ಇಡುವುದು ಎಲೆ ಗರಿಗಳ ತುದಿಗಳ ಮೇಲೆ ಸರ್. ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಿಂದಲೂ ನಮ್ಮ ರೈತರು ಈ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾಯಿದ್ರು. ಯಾವುದು ಅಂದರೆ ಭತ್ತವನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಅದ್ರ ತುದಿಗಳನ್ನು ಕತ್ತರಿಸುವಂಥದ್ದು. ಸೊ ಈ ತುದಿ ಕತ್ತರಿಸೋದ್ರಿಂದ ಏನಾಗುತ್ತೆ ಅಂದರೆ ಆ ಮೊಟ್ಟೆಗಳ ಸಮೂಹವನ್ನು ನಾವು ಕಂಟ್ರೋಲ್ ಮಾಡಿದಾಗ ಆಗುತ್ತೆ. ಹಾಗೆ ನಮಗೆ ಈಗ ಭತ್ತದ ಸಸಿಮಡಿಗಳಲ್ಲಿ ಹೆಚ್ಚಾಗಿ ಅಂದರೆ ಥ್ರಿಪ್ಸ್ ನುಸಿ ಅಂತೇಳಿ ಒಂದು ಕೀಟ ಇದೆ ಸರ್, ಅದು ಕೂಡ ನಾವು ನಿರ್ವಹಣೆ ಮಾಡಿದಾಗುತ್ತೆ ಈ ತುದಿಗಳನ್ನು ಕಟ್ ಮಾಡೋದ್ರಿಂದ. ಆಮೇಲೆ ಬೇರೆ ವಿಧಾನಗಳೇನಿಲ್ಲ ಈಗ ಸಾಮಾನ್ಯವಾಗಿ ಯಾಂತ್ರೀಕೃತವಾಗಿ ನಾವು ಅಂದರೆ ಈಗ ಮೋಹಕ ಬಲೆಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಮೋಹಕ ಬಲೆ ಅಂದರೆ ಹೇಗೆ ಅಂದರೆ ಒಂದು ಹೆಣ್ಣು ದುಂಬಿಯ ಮೋಹಕವನ್ನು ಒಂದು ರಬ್ಬರ್ ಟ್ಯೂಬ್ನಲ್ಲಿ ಶೇಖರಣೆ ಮಾಡಿಕೊಂಡು ನಾವು ಮೋಹಕ ಬಲೆಯಾಗಿ ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಭತ್ತದ ಗದ್ದೆಯಲ್ಲಿ ಅಥವಾ ನಮ್ಮ ವಾತಾವರಣದಲ್ಲಿರುವಂಥ ಗಂಡು ದುಂಬಿಗಳನ್ನು ನಾವು ಆಕರ್ಷಣೆ ಮಾಡಿಕೊಂಡು ಅವುಗಳನ್ನು ನಿರ್ವಹಣೆ ಮಾಡ್ಬೋದು ಸರ್. ಇದು ನಾವು ಮೋಹಕ ಬಲೆಗಳನ್ನು ಒಂದು ಎಕರೆ ಪ್ರದೇಶಕ್ಕೆ 10-12 ಬಳಕೆ ಮಾಡ್ಬೋದು. ಸೊ ಇವುಗಳಿಂದ ಗಂಡು ದುಂಬಿಗಳ ಸಂಖ್ಯೆ ಕಡಿಮೆಯಾಗಿ ಸೊ ಪುನಃ ಅದು ಏನು ನಾವು ಅವುಗಳ ನಿರ್ವಹಣೆಯನ್ನು ಮಾಡಬಹುದು. ಈಗ ಇದರ ಜೊತೆ ಬೇರೆ ಗಿಡಗಳನ್ನು ಬೆಳೆಸುವುದರಿಂದ ಕೂಡ. ಹೌದು ಸರ್, ಈಗ ಸಾಮಾನ್ಯವಾಗಿ ನಾವು ರಸ ಹೀರುವ ಕೀಟಗಳು ಅವುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಈಗ ಹೇಳಿದೆ ಸಾಮಾನ್ಯವಾಗಿ ಬದುಗಳಲ್ಲಿ ನಾವು ಹೂವಿನ ಗಿಡಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಹೂವಿಗೆ ಆಕರ್ಷಣೀಯವಾಗಿ ನಮ್ಮ ಈ ದುಂಬಿಗಳೆಲ್ಲ ಪತಂಗಗಳೆಲ್ಲ ಬಂದು ಅಲ್ಲಿ ಮೊಟ್ಟೆ ಇಡ್ತವೆ. ಹಾಗೆ ಈ ರಸ ಹೀರುವ ಕೀಟಗಳಿಗೂ ಕೂಡ ಆಕರ್ಷಣೆಯಾಗಿ ನಾವು ಅವುಗಳನ್ನು ಬಳಕೆ ಮಾಡ್ಕೋಬಹುದು. ಜೊತೆಗೆ ಈಗ ಜಂತು ಹುಳ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ನಾವು ಚೆಂಡು ಹೂವನ್ನು ಬೆಳೆಯೋಕ್ಕೆ ಹೇಳ್ತೀವಿ ಸರ್. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅದು ಆಕರ್ಷಣೆಗೊಂಡು ಚೆಂಡು ಹೂವಿಗೆ ಹೆಚ್ಚಾಗಿ ಬಾಧೆ ಉಂಟು ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ನಮ್ಮ ಬೆಳೆಗೆ ನಾವು ಜಂತು ಹುಳದ ಬಾಧೆಯನ್ನು ಕಡಿಮೆ ಮಾಡಬಹುದು ಆಟೋಮೆಟಿಕ್ಕಾಗಿ. ಈಗ ಮುಖ್ಯವಾಗಿ ಬೇರೆ ಬೇರೆ ಬೆಳೆ ಪದ್ಧತಿಗಳಲ್ಲಿ ನಾವು ಜೈವಿಕ ವಿಧಾನವನ್ನು ಬಳಸಿಕೊಂಡು ಕೂಡ ಅದನ್ನು ನಿರ್ವಹಣೆ ಮಾಡ್ತೀವಿ ಕೀಟ ಮತ್ತು ರೋಗಗಳನ್ನು. ಈ ಜೈವಿಕ ವಿಧಾನದಲ್ಲಿ ಯಾವ ರೀತಿಯಲ್ಲಿ ಭತ್ತದ ಬೆಳೆಯಲ್ಲಿ ನಿರ್ವಹಣೆ ಮಾಡುವ ನಾವು ಸಾಮಾನ್ಯವಾಗಿ ನಾವು ಪರೋಪಜೀವಿ ಪರತಂತ್ರ ಜೀವಿಗಳಂತೆ ಕರಿತೀವಿ ಸರ್. ಸೊ ಅವುಗಳನ್ನು ಹಾಗೂ ಸೂಕ್ಷ್ಮಾಣು ಜೀವಿಗಳು ಇವೆಲ್ಲ ಜೈವಿಕ ವಿಧಾನದಲ್ಲಿ ಉಪಯೋಗ ಮಾಡಿಕೊಂಡು ನಾವು ಅಂದರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಈ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬಹುದು. ಅವುಗಳಲ್ಲಿ ನಾವು ಯಾವುದು ಅಂದರೆ ಈಗ ಟ್ರೈಕೋಡರ್ಮ ಪರೋಪಕಾರಿ ಜೀವಿ ಇದೆ, ಅಂದರೆ ಪರತಂತ್ರ ಮೊಟ್ಟೆ ಜೀವಿ, ಅಂದರೆ ಮೊಟ್ಟೆಗಳನ್ನು ತಿಂದು ಬದುಕುವಂಥ ಒಂದು ಕಣಜ. ಈ ಕಣಜವನ್ನು ನಾವು ಸಾಮಾನ್ಯವಾಗಿ ಈಗ ಭತ್ತದಲ್ಲಿ ಬರುವಂಥ ಹಳದಿ ಕಾಂಡ ಕೋರಕ ಆಯಿತು, ಕೊಳವೆ ಹುಳು ಆಯಿತು, ಹಾಗೂ ಎಲೆ ಮಡಚುವ ಹುಳುಗಳ ಒಂದು ಮೊಟ್ಟೆಗಳನ್ನು ಮೊಟ್ಟೆ ಅಂದರೆ ಯಾವ ಹುಳುಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಟ್ರೈಕೋಗ್ರಾಮ ಚಿಲೋನೀಸು ಮತ್ತು ಟ್ರೈಕೋಗ್ರಾಮ ಜಪಾನಿಕಮ್ ಎಂಬ ಒಂದು ಕಣಜವನ್ನು ಬಳಕೆ ಮಾಡುವಂಥದ್ದು. ಅದು ಸಾಮಾನ್ಯವಾಗಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಆ ಮೊಟ್ಟೆ ಕಾಡುಗಳಂತೇಳಿ ಸಿಗುತ್ತೆ. ಆ ಮೊಟ್ಟೆ ಕಾಡುಗಳಲ್ಲಿ ಅಂದರೆ ಸಾಮಾನ್ಯವಾಗಿ 18-20 ಸಾವಿರ ಮೊಟ್ಟೆಗಳಿರುತ್ತೆ. ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಳಕೆ ಮಾಡ್ಕೊಳ್ಳೋದಾದರೆ 1.25 ಲಕ್ಷ ತನಕನೂ ಆ ಮೊಟ್ಟೆ ಕಾಡುಗಳನ್ನ ಬಳಕೆ ಮಾಡ್ಕೋಬೋದು. ಮೊಟ್ಟೆಗಳನ್ನ ಬಿಡೋದ್ರಿಂದ ಏನಾಗುತ್ತೆ, ಆ ಮೊಟ್ಟೆಗಳಿಂದ ಬಂದಂಥ ಕಣಜಗಳು ಈ ದುಂಬಿಗಳ ಏನು ನಾವು ಹೇಳಿದೀವಲ್ಲ ಹಳದಿ ಕಾಂಡ ಕೋರಕದ ಮೊಟ್ಟೆಗಳನ್ನ ತಿನ್ನುವಂಥದ್ದು. ಹಾಗೆ ಲಾರ್ವಗಳು ಅಂದರೆ ಮರಿ ಹುಳುಗಳನ್ನು ತಿನ್ನುವಂಥ ಕೂಡ ಪರತಂತ್ರ ಜೀವಿಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಬಳಕೆ ಮಾಡ್ಕೋಬಹುದು ಸರ್. ಇದು ಕೀಟಗಳಿಗೆ ಆಯಿತು. ಹಾಗೆ ಈಗ ನಮ್ಮ ತೋಟದಲ್ಲಿ ಏನಾದರೂ ಈಗ ಬೆಂಕಿ ರೋಗ ಹಾಗೆ ದುಂಡಾಣು ಅಂಗಮಾರಿ ರೋಗಗಳನ್ನು ಬಂದಾಗ ನಾವು ಟ್ರೈಕೋಡರ್ಮ ಅಂತೇಳಿ ಒಂದು ಸೂಕ್ಷ್ಮಾಣು ಜೀವಿ ಇದೆ, ಹಾಗೆ ಸುಡೋಮೊನಸ್ ಎಂಬ ಸೂಕ್ಷ್ಮಾಣು ಜೀವಿ ಇದೆ. ಸೊ ಇವುಗಳನ್ನು ಕೂಡ ನಾವು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಭತ್ತ ನಾಟಿ ಮಾಡಿದ 25-45-60 ದಿನಗಳ ಒಂದು ಅಂತ ಇದು ದಿನಗಳಲ್ಲಿ ನಾವು ಸಿಂಪಡಣೆ ಮಾಡಿದರೆ ಆ ರೋಗಗಳನ್ನು ಒಂದು ಸಾವಯವ ಪದ್ಧತಿಯಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಈಗ ಕೀಟನಾಶಕಗಳನ್ನು ಇದರಲ್ಲಿ ಬಳಸೋದಿಲ್ವಾ ಹೇಗೆ? ಹಾಂ, ಕೀಟನಾಶಕಗಳನ್ನು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಕ್ರಮ ಸರ್. ಒಂದು ವೇಳೆ ಅಂದರೆ ನಾವು ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತೀವಿ, ಅದಕ್ಕಿಂತ ಹೆಚ್ಚಾಗಿ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಈ ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕು. ಕೀಟನಾಶಕಗಳನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ನಾವೇನು ಅಂದರೆ ಯಾವ ಶಿಫಾರಸಿತ ಕೀಟನಾಶಕಗಳನ್ನ ಒಂದು ಶಿಫಾರಸಿತ ಪದ್ಧತಿಯಲ್ಲಿ ಹಾಗೂ ಶಿಫಾರಸಿದ ಪ್ರಮಾಣದಲ್ಲಿ ಮಾತ್ರ ನಾವು ಸಿಂಪಡಣೆ ಮಾಡಬೇಕು. ಈಗ ನಾವು ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ಒಂದು ಈಗ ಭತ್ತದಲ್ಲಿ ಬರುವಂಥ ಕಾಂಡ ಅಂದರೆ ಕಾಂಡಕೋರಕ, ಎಲೆ ಮಡಿಚುವ ಹುಳು, ಹಾಗೆ ಕೊಳವೆ ಹುಳುಗಳನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಸಾಮಾನ್ಯವಾಗಿ ಕ್ಯುನಾಲ್ಫಸ್ ಅಂತೇಳಿ ಒಂದು ಕೀಟನಾಶಕ ಇದೆ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಒಂದು ಬೆರೆಸಿ ಸಿಂಪರಣೆ ಮಾಡುವಂಥದ್ದು. ಸೊ ಈ ಸಿಂಪರಣೆ ಅದರ ಜೊತೆಗೆ ಬೇರೆ ಬೇರೆ ಕೀಟನಾಶಕಗಳಿದ್ದಾವೆ. ಈಗ ಸಾಮಾನ್ಯವಾಗಿ ಕ್ಲೋರೋಪೆರಿಫಾಸ್ ಅಂತ ಒಂದು ಇದೆ, ಸೊ ಅದನ್ನು ಕೂಡ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವಂಥದ್ದು. ಫಜಲಾನ್ ಅಂತೇಳಿ ಇದೆ, ಅದನ್ನು 1 ಮಿಲಿ ಯಾವುದಾದ್ರೂ ಒಂದು ಫಜಲಾನ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡುವಂಥದ್ದು. ಹಾಗೆ ಈಗ ನಾನು ಹೇಳಿದೆ ರಸ ಹೀರುವ ಕೀಟಗಳಿಗೆ ಬೇರೆ ನಾವು ಕೀಟನಾಶಕಗಳನ್ನ ಶಿಫಾರಸು ಮಾಡ್ತೀವಿ. ಸಾಮಾನ್ಯವಾಗಿ ಇಮಿಡಾಕ್ರೋಪಿಡ್ ಅಂತೇಳಿ ಒಂದು ಸಿಗುತ್ತೆ, ಅದು 0.25 ml ಪ್ರತಿ ಲೀಟರ್ ನೀರಿಗೆ ಬಳಕೆ ಮಾಡಿಕೊಂಡು ಸಿಂಪರಣೆ ಮಾಡುವುದು. ಸೊ ಅದು ಇಲ್ಲ ಅಂದರೆ ಬೇರೆದು ಅಂದರೆ ನಮಗೆ ಈಗ ಕಂದು ಜಿಗಿ ಹುಳ ಇದೆ, ಅದಕ್ಕಾಗಿ ನಾವು ಹೆಚ್ಚಾಗಿ ಬಳಕೆ ಮಾಡುವಂಥದ್ದು ಬುಫ್ರೋಫೇಜಿನ್ ಅಂತೇಳಿ ಒಂದು ಕೀಟನಾಶಕ ಇದೆ. ಸೊ ಅದನ್ನು ಕೂಡ ನಾವು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬಹುದು ಸರ್. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಪದ್ಧತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಲ್ಲಿ ಆಗ್ತಾ ಇದೆ. ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸುವಂಥದ್ದು ಹೌದು ಸರ್. ಈಗ ಸಸ್ಯಜನ್ಯ ಕೀಟನಾಶಕಗಳಂದರೆ ಸಾಮಾನ್ಯವಾಗಿ ಎಲ್ಲರೂ ಬೇವಿನ ಎಣ್ಣೆಯನ್ನು ಬಳಕೆ ಮಾಡ್ತಾರೆ. ಈ ಬೇವಿನ ಎಣ್ಣೆಯನ್ನು ಬಳಕೆ ಮಾಡೋದಾದರೆ ನಾವು ಬೆಳೆಗಳಿಗೆ ತಕ್ಕಂತೆ ಅಂದರೆ ಸುಮಾರು 2-5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದನೂ ಕೂಡ ಸಾಮಾನ್ಯವಾಗಿ ಈ ಕಾಂಡಕೋರಕ ಹಳದಿ ಕಾಂಡಕೋರಕ ಎಲೆ ಮಡಿಚುವ ಹುಳುಗಳನ್ನು ಹಾಗೂ ರಸ ಇರುವ ಕೀಟಗಳನ್ನು ಕೂಡ ನಾವು ಸಾಮಾನ್ಯವಾಗಿ ನಿರ್ವಹಣೆ ಮಾಡ್ಬೋದು. ಈವನ್ ಬೇವಿನ ಬೀಜಗಳ ಕಷಾಯನೂ ಕೂಡ ನಾವು ತಯಾರು ಮಾಡ್ಕೋಬಹುದು ಸರ್. ನಾವೇ ರೈತರು ಕೂಡ 4-5% ಒಂದು ಬೇವಿನ ಕಷಾಯದ ಎಣ್ಣೆಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ಅದರಲ್ಲಿ ಬರುವಂಥ ರೋಗ ಮತ್ತು ಇದು ಕೀಟಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥದ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಹೊಸ ಹೊಸ ತಳಿಗಳನ್ನು ಈ ರೋಗದ ನಿರೋಧಕ ಶಕ್ತಿ ಇರುವುದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಭತ್ತದಲ್ಲಿ ಇಂತಹ ತಳಿಗಳು ಇದೆಯಾ? ಹೌದು ಸರ್, ಭತ್ತದಲ್ಲಿ ಇದ್ದಾವೆ. ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದರೆ ನಾವು ಭದ್ರ ಜ್ಯೋತಿ ಅಂತ ತಳಿಗಳನ್ನು ನಾವು ಬೆಳೀತಾ ಇದ್ದಾವೆ, ಅಂದರೆ ಕೆಂಪು ಭತ್ತದ ತಳಿಗಳನ್ನು ಬೆಳೀತಾ ಇದ್ದಾವೆ. ಇವು ಸಾಮಾನ್ಯವಾಗಿ ನಮಗೆ ಬೆಂಕಿ ರೋಗಕ್ಕೆ ಹಾಗೂ ಈ ಇದು ಹೇಳಿದೀವಲ್ಲ ಕಂದು ಜಿಗಿ ಹುಳಕ್ಕೆ ಒಂದು ರೋಗ ನಿರೋಧಕತೆಯನ್ನು ಹಾಗೂ ಕೀಟ ನಿರೋಧಕತೆಯನ್ನು ಶಕ್ತಿಗಳನ್ನು ಹೊಂದಿದೆ ಸರ್. ಒಳ್ಳೆಯದು ಕೇದಾರನಾಥ್ ಅವರೇ. ಮುಖ್ಯವಾಗಿ ಈ ಭತ್ತದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಯಾವ್ಯಾವ ಕೀಟಗಳೆಲ್ಲ ಭತ್ತದ ಬೆಳೆಗೆ ತೊಂದರೆಯನ್ನು ಕೊಡ್ತವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯ ಕುರಿತಾಗಿ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಕೇಳೋಣ ಕೃಷಿ ಮಾಹಿತಿ. ಅಂತರಗಂಗೆ ಕಳೆ ನಿರ್ವಹಣೆ. ಇದು ಸಾಧಾರಣವಾಗಿ ನಿಂತ ನೀರಿನಲ್ಲಿ, ಕೆರೆಗಳಲ್ಲಿ, ಹೊಂಡಗಳಲ್ಲಿ ಮತ್ತು ಭತ್ತದ ಗದ್ದೆಗಳಲ್ಲಿ, ವಿಶೇಷವಾಗಿ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬಂದಿರತಕ್ಕಂಥದ್ದು. ಈ ಕಳೆ ಏನಪ್ಪಾ ಅಂತಂದರೆ ಹೊಸದಾಗಿ ಏನು ಕಂಡುಬಂದಿರ್ತಕ್ಕಂಥಲ್ಲ, ಸುಮಾರು ಒಂದು ದಶಕಗಳ ಹಿಂದೆ ನಾವು ಜಿಲ್ಲೆಯ ಬೆಳೆಗಳ ಸಮೀಕ್ಷೆಗೆ ಹೋದಾಗ ಕೆಲವು ಪ್ರದೇಶಗಳಲ್ಲಿ ಇದು ಕಾಣಿಸ್ಕೊಳ್ತು. ಕಳೆ ಏನಪ್ಪಾ ಅಂತಂದರೆ ಸಾಧಾರಣವಾಗಿ ಇದು ಅಗಲ ಜಾತಿಗೆ ಕಳೆಗೆ ಸೇರಿರ್ತಕ್ಕಂಥ ಒಂದು ಕಳೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಕಾಂಡ ಮತ್ತು ಬೇರುಗಳು ಇರೋದಿಲ್ಲ. ಮೂರು ಎಲೆಗಳನ್ನು ಹೊಂದಿರ್ತದೆ. ಮೊದಲ ಎರಡು ಎಲೆಗಳನ್ನು ತನ್ನ ಮೇಲ್ಗಡೆ ಆಸರವಾಗಿರ್ತದೆ, ಮೂರನೇ ಎಲೆ ಬೇರಾಗಿ ಪರಿವರ್ತನೆಯಾಗಿ ಗಿಡದ ಬೆಳವಣಿಗೆ ಆಗ್ತಾ ಇರ್ತದೆ. ಈ ಗಿಡದ ಬೆಳವಣಿಗೆ ಎಲ್ಲಿ ಆಗ್ತದೆ ಅಂತಂದ್ರೆ, ಸಾಧಾರಣವಾಗಿ ಈಗ ನಮ್ಮ ಒಂದು ಬಯಲು ಪ್ರದೇಶದಲ್ಲಿ ಗದ್ದೆಗಳಲ್ಲಿ ಒಂದೆಲ್ಲೋ ನಾವು ನೀರು ನಿಲ್ಲಿಸಿರ್ತೇವೆ, ಅಂತ ಪ್ರದೇಶದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ತನ್ನ ಒಂದು ತುಂಡಾಗಿ ಬಿದ್ರೂ ಕೂಡ ಅದು ಮಲ್ಟಿಪ್ಲೈ ಆಗ್ತಕ್ಕಂಥದ್ದು ಅಥವಾ ದ್ವಿಗುಣ ಆಗ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಅಂದ್ರೆ ದ್ವಿಗುಣ ಎಷ್ಟರಲ್ಲಿ ಆಗ್ತದೆ ಅಂದ್ರೆ, ಕೇವಲ 5-6 ದಿವಸಗಳಲ್ಲಿ ತನ್ನ ಮೊದಲ ಎಷ್ಟು ತೂಕ ಇರ್ತದ ಅಷ್ಟೇ ತೂಕವನ್ನು ಅದ ಬೆಳವಣಿಗೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಇದು ಏನ್ ಮಾಡ್ತದೆ ಅಂದ್ರೆ, ಸಾಧಾರಣವಾಗಿ ನಿಂತ ನೀರಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು, ಅದರಲ್ಲಿ ಕರಗಿರ್ತಕ್ಕಂಥ ಸಾರಜನಕ, ರಂಜಕ, ಪೊಟಾಷ್ನ ಬಳಕೆ ಮಾಡಿಕೊಂಡು ನೀರಿನ ಮೇಲ್ಗಡೆ ಮ್ಯಾಟ್ ತರ ದಪ್ಪನಾಗಿ ಬೆಳೆದ್ಕೊಂಡು ಏನ್ ಮಾಡ್ತದೆ, ಕೆಳಗಡೆಗೆ ಜಲಚರಗಳಿಗೆ ಯಾವುದೇ ರೀತಿಯಾದ ಆಮ್ಲಜನಕದ ಕೊರತೆಯನ್ನು ಮಾಡಿ ಅವುಗಳ ಬೆಳವಣಿಗೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಇದು ಒಂದು ರೀತಿ. ಆದ್ರೆ ಇನ್ನೊಂದು ರೀತಿ ಏನಾಗ್ತದೆ, ಸಾಧಾರಣವಾಗಿ ನಮ್ಮ ಕರಾವಳಿಯಲ್ಲಿ ಜುಲೈ 15 ತಾರೀಕಿನಿಂದ ಆಗಸ್ಟ್ 15 ತಾರೀಕಿನವರೆಗೆ ಎಲ್ಲಾ ಮಳೆಗಳು ಹೆಚ್ಚಾಗಿ ಹೊಂಡಗಳಲ್ಲಿ, ತೋಡಗಳಲ್ಲಿ ನೀರು ತುಂಬಿ ಅಲ್ಲಿಂದ ನೀರು ನಮ್ಮ ಗದ್ದೆಗಳಿಗೆ ಬರ್ತದೆ. ಆ ನೀರು ಬರುವ ಸಮಯದಲ್ಲಿ ಈ ಅಂತರಗಂಗೆ ಕಳೆಯು ಭತ್ತದ ಗದ್ದೆಗಳಲ್ಲಿ ಬಂದು ಕೂತು ಬಿಡ್ತದೆ. ಇದು ಬಂದು ಭತ್ತದ ಗದ್ದೆಗಳಲ್ಲಿ ಕೂರೋದ್ರಿಂದ ಏನಾಗ್ತದೆ, ಭತ್ತದ ಬೆಳೆ ನಾಶವಾಗಿ ಯಾವುದೇ ರೀತಿಯಾಗಿ ಭತ್ತದ ಬೆಳವಣಿಗೆಯನ್ನು ಬೆಳೀಲಿಕ್ಕೆ ಬೀಳುವುದಿಲ್ಲ. ಸೊ ಇದಕ್ಕೆ ಪೂರಕವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ನಾವೊಂದು ಕರ್ನಾಟಕ ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ಒಂದು ಸಂಶೋಧನೆಯನ್ನು ಕೈಗೊಂಡು ವಿವಿಧ ರೀತಿಗಳಲ್ಲಿ, ಒಂದು ಜೈವಿಕ ಮುಖಾಂತರ, ಇನ್ನೊಂದು ರಾಸಾಯನಿಕ ಮುಖಾಂತರ, ಇನ್ನೊಂದು ಕಲ್ಚರಲ್ ಮೆಥಡ್ ಅಂದ್ರೆ ಮಾನವನ ಮುಖಾಂತರ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಶಸ್ವಿಯಾಗಿ ನಾವು ಕಂಡುಕೊಂಡ್ವಿ. ಮೊಟ್ಟ ಮೊದಲನೇದಾಗಿ ಯಾಕೆ ಈ ಕಳೆಯನ್ನು ನಾವು ಗೊಬ್ಬರವಾಗಿ ಉತ್ಪಾದನೆ ಮಾಡಬಾರದು ಅಂತ ಯೋಚನೆ ಮಾಡಿದ್ವಿ ಅಂದ್ರೆ, ನಿಂತ ನೀರಿನಲ್ಲಿ ನೀರಿನ ಮೇಲ್ಗಡೆ ತೇಲ್ತಕ್ಕಂಥ ಕಳೆ ಆಗಿರೋದ್ರಿಂದ ನೀರಿನಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳೋದ್ರಿಂದ ಇದು ಖಂಡಿತವಾಗಿ ಒಂದು ಖನಿಜಯುಕ್ತ ಕಳೆ ಅಂತ ನಾವು ಕರಿತೀವಿ. ಅಂದ್ರೆ ನಾವು ಯಾವಾಗಲೂ ಏನಂತೀವಿ, ಬಯಾಲಜಿಕಲ್ ವೇಸ್ಟ್ ಇಸ್ ಎ ವೆರಿ ಗುಡ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಅದನ್ನ ಬಳಕೆ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಉಪಚಾರಗಳನ್ನು ಮಾಡಿ ಅದರಲ್ಲಿ ಒಂದು ಉತ್ತಮವಾದ ಒಂದು ಉಪಚಾರ ನಾವು ಪ್ರಚಲಿತವಾಗಿ ಕಂಡು ಬಂದಿರತಕ್ಕಂಥದ್ದೇನಪ್ಪ ಅಂತಂದ್ರೆ, 50% ಅಂತರಗಂಗೆ ಮತ್ತೆ 50% ಸಗಣಿಯನ್ನು ಮಿಶ್ರಣ ಮಾಡಿ ಅದಕ್ಕೆ ಒಂದು ಸೂಕ್ಷ್ಮಾಣು ಜೀವಿಗಳು ಮಿಶ್ರಣ ಮಾಡ್ತೇವೆ. ಅದು ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತ ಹೇಳಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಂಗಸಂಸ್ಥೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದನ್ನು ಒಂದು ಮಿಶ್ರಣ ಮಾಡ್ತೇವೆ. ಮಿಶ್ರಣ ಮಾಡಿದ್ಮೇಲೆ 30 ದಿವಸಗಳಲ್ಲಿ ಅದು ಅರೆ ಕಳಿತದೆ. ಅರೆ ಕಳಿತ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಎರೆಹುಳುಗಳನ್ನು ಬಿಡ್ತೇವೆ. ಸಾಧಾರಣವಾಗಿ ಬಿಟ್ಟಾದ್ಮೇಲೆ ಕನಿಷ್ಠ 40 ದಿವಸದಲ್ಲಿ ಇದು ಒಳ್ಳೆ ಉತ್ಕೃಷ್ಟವಾದ ಒಂದು ಎರೆಗೊಬ್ಬರವಾಗಿ ನಾವು ಕಂಡುಕೊಂಡಿದ್ದೇವೆ. ಸೊ ಈ ಅದಲ್ದಲೇನೆ ಅದರ ಒಂದು ಎರೆಗೊಬ್ಬರವನ್ನು ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಮಾರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ತುಂಬಾ ಬೇಡಿಕೆ ಇದೆ. ಸೊ ಯಾಕಂದ್ರೆ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ, ಸಾರಜನಕ ನಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ 1.2 ಸಾರಜನಕ ಇದೆ, 0.9 ರಂಜಕ ಇದೆ, 1.6 ಪೊಟಾಷ್ಯಂಶ ಕಂಡು ಬಂದಿದೆ ನಮಗೆ. ಸೊ ಹಾಗಾಗಿ ಅದರ ಬೇಡಿಕೆ ಕೂಡ ಹೆಚ್ಚಾಗಿರೋದ್ರಿಂದ ಅದನ್ನು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಭತ್ತದ ಗದ್ದೆಗಳಲ್ಲಿ ಅದು ಬಂದು ನಿಂತಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ, ಅದನ್ನ ನಾವು ಯಾವುದೇ ರೀತಿಯಾಗಿ ಮಾನವ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ತೆಗಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಖರ್ಚು ಜಾಸ್ತಿ ಆಗೋದ್ರಿಂದ ಏನ್ ಮಾಡಬೇಕು, ಅದಕ್ಕೆ ಒಂದು ನಿರ್ದಿಷ್ಟವಾದ ಕಳೆನಾಶಕವನ್ನು ಬಳಕೆ ಮಾಡಬಹುದು. ಬೆಂಟಾಝೋನ್ ಅಥವಾ ಬಸಗ್ರಾನ್ ಅನ್ನೋ ಒಂದು ಕಳೆನಾಶಕ. ಇದೇನಪ್ಪಾ ಅಂತಂದ್ರೆ ಭತ್ತದ ಬೆಳೆಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಕಳೆಯನ್ನು ಮಾತ್ರ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಅದು ಒಂದು ನಿರ್ವಹಣೆಯನ್ನು ಮಾಡತಕ್ಕಂಥದ್ದು. 4-5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅಂದ್ರೆ 1 ಎಕರೆಗೆ 100 ಲೀಟರ್ನಷ್ಟು ನೀರಿನ ದ್ರಾವಣ ಬೇಕಾಗ್ತದೆ. 500 ml ದ್ರಾವಣ ಮಿಕ್ಸ್ ಮಾಡಿಕೊಂಡು 1 ಎಕರೆ ಪ್ರದೇಶಕ್ಕೆ ಸಿಂಪರಣೆ ಮಾಡಿದ್ದೆ ಅಂದ್ರೆ ಕೇವಲ 4-5 ದಿವಸದಲ್ಲಿ ಅದು ಬತ್ತಿ ಹೋಗಿ ಯಾವುದೇ ರೀತಿಯಾಗಿ ಭತ್ತದ ಬೆಳೆಗೆ ತೊಂದರೆ ಕೊಡೋದಿಲ್ಲ. ಇನ್ನ ಒಂದು ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ ಅಂದ್ರೆ ಜಲಚರಿಗಳು ಇರೋದಿಲ್ಲ, ಕೆರೆಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಬೇಕು, ಆ ನೀರನ್ನ ಯಾವುದೇ ಪ್ರಾಣಿ ಪಕ್ಷಿಗಳು ಕುಡಿಯೋದಿಲ್ಲ ಅಂತ ಸಂದರ್ಭಗಳಲ್ಲಿ ಇದ್ದರೆ ಮಾತ್ರ ಡೈಕ್ವಾಟ್ 4 g/L ಅನ್ನೋ ಒಂದು ಕಳೆನಾಶಕವನ್ನ ಸಿಂಪರಣೆ ಮಾಡಿದಾಗ ಅದು ಕೂಡ ಅಲ್ಲಿರ್ತಕ್ಕಂಥ ಅಂತರಗಂಗೆ ಜೊತೆಗೆ ಬೇರೆ ಯಾವೆಲ್ಲ ಜಲಚರಿ ಕಳೆಗಳು ಇರ್ತವೆ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟಗಳ ಮುಖಾಂತರ ನಿಯಂತ್ರಣ ಮಾಡತಕ್ಕಂಥದ್ದಂದ್ರೆ, ಒಂದು ನಾವು ಇಲ್ಲಿ ಕಾಣ್ಕೊಳ್ತಕ್ಕಂಥದ್ದು ಇದು ಬೆಳೆದು ಬಲ್ತಿರ್ತಕ್ಕಂಥ ಅಂತರಗಂಗೆಯನ್ನು ತಿನ್ನೋದಿಲ್ಲ, ಹೊಸ ಚಿಗುರನ್ನು ಮಾತ್ರ ತಿಂತಕ್ಕಂಥದ್ದಿರೋದ್ರಿಂದ ಸೆರೆಟೋಬೇಗಸ್ ಸಾಲ್ವಿನಿಯಾ ಒಂದು ಕೀಟ ಬಿಂದು ಅಂತ ಏನ್ ಹೇಳಿ ಕರೀತೇವೆ,

ಬರಿದೆ ಮಾತೆ ಕಿಲ್ದು ಅರಿತು ಪೇಲುವೆನಯ್ಯ ಬರಿದೆ ಮಾತೆ ಕಿಲ್ದು ಅರಿತು ಪೇಲುವೆನಯ್ಯ ಕರ ಪಿಡಿದೆನ್ನನು ಕಾಯೋ ಕರುಣಾನಿಧೇ ಕರ ಪಿಡಿದನ್ನನು ಕಾಯೋ ಕರುಣಾನಿಧೇ ತೊರೆದು ಜೀವಿತ ಬರುತ್ತೆ ಹರಿ ನಿನ್ನ ಚರಣವನು ತೊರೆದು ಜೀವಿತ ಬರುತ್ತೆ ತಾಯಿ ತಂದೆ ಬಿಟ್ಟು ತಪವ ಮಾಡಲು ಬರುದು ತಾಯಿ ತಂದೆ ಬಿಟ್ಟು